ಮೇ ನಲ್ಲಿ ನೀರ್ ಕೊಟ್ಟಿದ್ದೀನಿ, ಮಳೆ ಆಗಿದಿಲ್ಲ, ಮೇ ನಲ್ಲಿ ಕೊಟ್ಟಿದ್ದೀನಿ. ಟಿಲ್ ಟುಡೇ ನಾನು ಒಂದು ಹನಿ ನೀರ್ ಕೊಟ್ಟಿಲ್ಲ. ನೀರಿನ ಸೋರ್ಸ್ ಹೆಂಗ್ ಏನ್ ಮಾಡ್ತಾ ಇದ್ರಿ ಸರ್? ಬೋರ್ ಐತ್ರಿ, ಒಂದ್ 700 feet ಬೋರ್ ಅದ್ರಿ. ನಮ್ ಮನೆಯಲ್ಲಿ ಹೆಂಗ್ ಸಣ್ಣ ಬೋರ್ ಇರತಲ್ರಿ, 1 HP ಸಿಂಗಲ್ ಫೇಸ್, ಅದು ಬೇಸಿಗೆಲಿ ಏನಾದ್ರೂ ಓನ್ಲಿ 2 hours 1 hour ಮನೆಗೆ ಹೋಗ್ಬಿಡ್ತಾ. ಹಾ, ಅಲ್ಲಿ ನೀರೇ ಇಲ್ರಿ, ಕುಡಿಲಾಕ್ನು ಇರಂಗಿಲ್ರಿ. ನಾ ಅದನ್ನ ಏನ್ ಮಾಡ್ತೀನ್ರಿ, ಮಂದಿಗೆ ನಮ್ಮ ಆಜುಬಾಜುಕ್ ಮೆಟಿಗಳು ಅದಾರೆ ಅವ್ರಿಗೆ ಕುಡಿಲಾಕ್ ಕೊಡ್ತೀನಿ. ಉಳಿದಿದ ಏನೈತಿ ಸ್ಟಾಕ್ ಆಗುತ್ತೆ, ಒಂದ್ ಇದರಲ್ಲಿ ಸ್ಟಾಕ್ ಆಗುತ್ತೆ. ಅದು ಒಂದ್ 2-3 ತಿಂಗಳು ಆದ ನಂತರ ನಮ್ಗೆ ಏನಿಲ್ಲ, ಒಂದ್ 2000 liter ಬರುತ್ತೆ. ನೆಸೆಸರಿ ಇತ್ತಂದ್ರೆ ಮೊದಲು ಕೊಡಬೇಕಾಗಿತ್ತು. ಇನ್ನು ಮುಂದೆ ನೀರಿಂದ ಅವಶ್ಯಕತೆ ನನಗೆ ಇಲ್ಲೇ ರೀ. ಯಾಕಂದ್ರೆ ನಾನು ನೀರ್ ಇಲ್ಲಾರ್ದಂದ್ರೆ ಡ್ರೈ ಪ್ಲಾಂಟ್ಸ್ ಅಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಸೀತಾಫಲ ಕತ್ತಂದ್ರೆ ಏನೈತಲ್ರಿ, ಸೀತಾಫಲ ಹನುಮಾನಪದ ಲಕ್ಷ್ಮಣ ಫಲ ಏನಾಯ್ತಲ್ರಿ, ಜನವರಿ ಹಿಡದ ಜೂನ್ ತನ ನೀರೇ ಕೊಡಬಾರ್ದ್ರಿ. ಒಂದ್ ವೇಳೆ ಕೊಟ್ರತಂದ್ರೆ ನಿಮ್ ಇಳುವರಿ ಫೀಲ್ ಆಗ್ತದ್ರಿ. ಅದರಿಂದ ಅದಕ್ಕೆ ಕೊಡೋದ್ ಬೇಕಾಗಿಲ್ರಿ. ನೆರಳೆ ಅಂತ ದೊಡ್ಡಾಗಿ ಬಿಟ್ಟವ್ರಿ, ಅದಕ್ಕಂತೂ ನೀರಿಂದ ಅವಶ್ಯಕತೆನೇ ಬೀಳಂಗಿಲ್ಲ. ಹುಣಸೇನು ದೊಡ್ಡಾಗಿ ಬಿಟ್ಟವ್ರಿ, ಈ ಅದಕ್ಕೂ ಕೊಡಿ. ಲಿಂಬೆ ಕೊಡ್ಬೇಕಾಗ್ತದ್ರೆ ನಾ ಏನ್ ಮಾಡೇನ್ರಿ, ಫೆನ್ಸ್ ಎಲ್ಲ ಲಿಂಬೆ ಐತ್ರಿ, ಹುಣಸೆ ಐತ್ರಿ, ಅದಕ್ಕೆ ಡ್ರಿಪ್ ಮಾಡಿಬಿಟ್ಟಿನ್ರಿ. ನನ್ ಮನೆ ಮೇಲ್ಗಡೆ ಸಿಂಟೆಕ್ಸ್ ಐತ್ರಿ ಸರ್, ಆ ಸಿಂಟೆಕ್ಸ್ ದಾಗ ಏನ್ ಡ್ರಿಪ್ ಕನೆಕ್ಷನ್ ಕೊಟ್ರ ಒಂದ್ 10 minutes ಕೊಟ್ರಂದ್ರೆ ಅದು ಸಫಿಶಿಯಂಟ್ ಆಗಿಬಿಡ್ತದ್ರಿ. ಮತ್ತ ಅಷ್ಟನ್ನು ನನಗೆ ಅವಶ್ಯಕತೆ ಬಿತ್ತಂದ್ರೆ ನಾನು ನಿಯರ್ ಟು ಒಂದ್ 50-60 lakh ಅಷ್ಟು ಸ್ಟೋರೇಜ್ ಟ್ಯಾಂಕ್ ನನ್ನ ಮನೆ ಕೆಳಗಡೆ ಮಾಡೀನಿ ಸರ್. ಮಾಡಿದ್ರಿ? ಮಾಡೀನ್ರಿ, ಆಲ್ರೆಡಿ ಮಾಡಿದ್ ಬಿಟ್ಟಿನ್ರಿ. ಅಂದ್ರೆ ಅದು ಸ್ಟೋರೇಜ್ ಅಂತಂದ್ರೆ ಮಳೆ ನೀರು ಸಂಗ್ರಹ ಆಗ್ತದ? ಮಳೆ ನೀರನ್ನು ಸಂಗ್ರಹ ಹಾಕದ್ರಿ. ಮಳೆ ನೀರು ಕಮ್ಮಿ ಐತಂದ್ರೆ ಅದು ಸಣ್ಣ ಮೋಟರ್ ಏನ್ ಮಳೆಗಾಲದಾಗ ಚೆನ್ನಾಗಿ ನಡೀತದಲ್ರಿ, ಅದ್ರ ಪೈಪ್ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟಿನ್ರಿ, ಅದನ್ನ ಏನೈತಲ್ರಿ ಅದಕ್ಕೆ ಹೋಗುತ್ತರಿ. ಮತ್ತೆ ಅದನ್ನ ನಮ್ಮ ಮೇನ್ ಮನಿ ಮೇಲೆಗಡೆ ಏನ್ ಮಾಡೀನಿ ಸರ್, ಸೋಲಾರ್ ಮಾಡೀನಿ, ಫುಲ್ ಸೋಲಾರ್ ಮಾಡೀನಿ. ಮತ್ತೆ 1 HP ಮೋಟರ್ನು ನಡೀತದ್ರಿ, ಅದು 1 HP ಮೋಟರ್ ನನಗೆ ಸಫಿಶಿಯಂಟ್ ಆಗಿಬಿಟ್ಟದ. ಎಲ್ಲ ಫುಲ್ ನನ್ನ ಬಿಲ್ಡಿಂಗ್ ಎಲ್ಲ ಏನೈತಲ್ರಿ, ಫುಲ್ ಸೋಲಾರ್ ಮೇಲೆ ಅದ್ರಿ. ನನಗೆ ಯಾವುದೇ ಎಲೆಕ್ಟ್ರಿಸಿಟಿ ಹೋಗಿದ್ನು ನನಗೆ ಗೊತ್ತಾಗುದಿಲ್ಲ. ಮತ್ತೆ ಇದನ್ನು ಆಗಂಗಿಲ್ಲ, ಖರ್ಚು ಕೂಡ ಬರಂಗಿಲ್ಲ, ಖರ್ಚುನು ಬರಂಗಿಲ್ರಿ. ಅಲ್ಲಿ ಹಳ್ಳಿಯಾಗ ಏನಾಗುತ್ತೆ ಸರ್, ಒಂದ್ ದಿವ್ಸ ಬರ್ತದ, ಒಂದ್ ದಿವ್ಸ ಬರಂಗಿಲ್ಲ. ಅದೇ ತರ ಏನೈತಲ್ರಿ, ನಾನು ಸೋಲಾರ್ ಮೇಲೆ A to Z ಮಾಡೀನಿ. ಮತ್ತೆ ಸೋಲಾರ್ ಇರ್ಲಿಕ್ಕಂದ್ರ ಹೈಟ್ ಮೇಲೆ ಮನಿ ಮಾಡ್ಕೊಂಡಿನ್ರಿ. ಮತ್ತ ಆ ಟಾಕಿ ಒಳಗೆ ಏನೈತಲ್ಲ, ಸೋಲಾರ್ ದಿಂದ 1 HP ನಾನು ಮೋಟರ್ ಲಿಫ್ಟ್ ಮಾಡ್ಕೇಸಿ ಬಿಡ್ತೀನಿ. ಒಂದ್ 5-6 hours ಬಿಟ್ಟೆ ಅಂತಂದ್ರಿ ಸರ್, ನನ್ನ ಟಾಕಿ ಒಳಗಿಂದ ವಾಲ್ ಬರೀತರಿ ಸರ್, ಡೌನ್ ಅಲ್ಲಿ ಐತ್ರಿ, ಪೂರ್ಣ ತನ್ನಷ್ಟೇ ನೀರಾವರಿ. ಮತ್ತೆ ಅದು ಯಾವಾಗ ಜರುತ್ ಬೀಳ್ತದ ಅಂತಂದ್ರೆ ಸರ್, ನನಗೆ ಜೂನ್ ಜುಲೈನಲ್ಲಿ ಇದು ಬೀಳುತ್ತಾರೆ, ಏನು ಜರುತ್ ಬೀಳುತ್ತಾರೆ. ಆ ಟೈಮ್ ಮಳೆ ಆಗ್ಲಿಕ್ಕಂದ್ರೆ ಜರುತ್ ಬೀಳ್ತಾರೆ, ಮಳೆ ಆಯ್ತಂದ್ರೆ ನನಗೆ ಒಟ್ಟೆ ನೀರಿಂದ ಅವಶ್ಯಕತೆ ಬೀಳಂಗಿಲ್ಲ. ಯಾಕಂದ್ರೆ ನ್ಯಾಚುರಲ್, ಫುಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಐತೆ. ಅಂದ್ರೆ ಈಗ ನಿಮ್ಮ ಏನು ತೋಟದೊಳಗ ಸಾಕಷ್ಟು ಹಸಿ ತನ್ನಷ್ಟೇ ಅಲ್ಲಿ ನೆಲದೊಳಗ ಅದ, ಸಾಕಷ್ಟು ಪ್ರಮಾಣದೊಳಗ ಅದ ಅಂತ ಐತೆ. ಬೇಸಿಗೆಯಲ್ಲಿ ಹೋದ್ರು ಸರ್ ಪೂರ್ಣ ತ್ಯಾವ ಹಿಡಿತದ್ರಿ, ಅಲ್ಲಿಂದ ಏಳುದು ಪ್ರಶ್ನೆನೇ ಬರಂಗಿಲ್ರಿ. ಆತರ ಅಷ್ಟು ತಂಪನೂ ಇರ್ತದ, ಫುಲ್ ತಂಪ್ರಿ. ಮತ್ ಯಾ ಲೆವೆಲ್ ಐತಂದ್ರೆ ಫುಲ್ ಫಡಿಕಲ್ ಐತ್ರಿ ಸರ್, ಬಾಜುಕ್ ನೀವು ನೋಡಿದ್ರಂದ್ರೆ ಫುಲ್ ಫಡಿಕಲ್ ಅದ್ರಿ, ಅಲ್ಲಿ ಒಂದ್ ಗಿಡ ಸುದಕ್ ಬೆಳೆಯಂಗಿಲ್ರಿ. ಆತರ ನಾನು ಡಿಗ್ಗಿಂಗ್ ಮಾಡಿ GCP ಹಚ್ಚಿಸಿದ ಎಲ್ಲಾ ತೆಗ್ದು ಮಣ್ಣು ಹಾಕೊಂಡು ಒಂಥರ ನಾವು ಟ್ಯೂಬ್ ನರ್ಸರಿ ಐತೇವ್ರಿ, ಆತರ ಬೆಳೆಗಳನ್ನು ನಾವು ಬೆಳೆಸೀವ್ರಿ, ನಾವು ಟ್ಯೂಬ್ ನಲ್ಲಿ ಬೆಳೆಸದಂಗೆ ಮಾಡಿವ್ರಿ. ಬಟ್ ಮೇನ್ ನಂದು ಏನ್ ಉದ್ದೇಶ ಸರ್, ನರ್ಸರಿ. ಯಾವುದೇ ರೈತರಿಗೆ ನಾನು ಏನ್ ಹೇಳ್ತಾ ಇರೋದು ಸರ್, ಬರೇ ನೀವು ಹಣ್ಣನ್ನು ಬೆಳೆಯೋದ್ರಿಂದ ಉಪಯೋಗ ಇಲ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ರೀ. ಈಗ ಒಬ್ರು ರೈತರ ಅದಾರೆ, 5 acres ರೈತರ ಅದಾರೆ ಸರ್, 5 acres ರೈತರಿಗೆ ನಾ ಏನ್ ಹೇಳ್ತೀನಿ ರೀ, ಅವ್ರ ದ್ರಾಕ್ಷಿನೇ ಬೆಳೀರಿ ಸರ್, ನಿಮ್ ಏನ್ ಡಾಗ್ರೇಜ್ ಕಟ್ ಮಾಡ್ತಿರಲ್ರಿ, ಒಂದ್ 5 acres ಒಳಗೆ 5000 ನೀವು ಇದು ಮಾಡ್ರಿ, ಏನು ಡಾಗ್ರೇಜ್ ರೆಡಿ ಮಾಡ್ರಿ. ಡಾಗ್ರೇಜ್ ರೆಡಿ ಮಾಡಿದ್ರಂತ 9 rupees ಒಂದೈತ್ ಹೋಗ್ತೀರಿ, 9-5 = 45 ರೀ, 45,000 rupees ಅವ್ರಿಗೆ ಇದಾಗತ್ತರಿ, ಇನ್ಕಮ್ ಆಗುತ್ತೆ. ಇನ್ಕಮ್ ಆಗ್ತದ, ಅದು 45,000 rupees ಒಂದ್ ಲೇಬರ್ ಖರ್ಚು ಮಾಡ್ತದ್ರಿ. ಹಂಗ ಉಪಕಸಬ್ ಚಾಲು ಮಾಡ್ಕೋಬೇಕ್ರಿ ರೈತರಿಗೆ. ಒಂದೇ ಬರೇ ಹಣ್ಣ ತಗೊಂಡು ಮಾರೋದು ಅಷ್ಟೇ ಮಾಡಬಾರ್ದು, ಅದ್ರ ಜೊತೆ ಒಂದೊಂದು 10 kurinu ಸಾಕೋಬೇಕ್ರಿ. ಆತರ 10 kurinu ಏನಿಲ್ಲ ಅಂದ್ರೆ 2 lakh ಗಳಿಸಬಹುದ್ರಿ, ಕೋಳಿನೂ ಸಾಕಾಣಿಕೆ ಮಾಡಬಹುದ್ರಿ. ಹಂಗ ಉಪಕಸಬ್ ಒಂದೊಂದೊಂದೊಂದು ಮಾಡ್ಕೊತೇ ಹೋಗ್ಬೇಕು. ಮತ್ತೆ ಜಾಸ್ತಿ ನೀವು ಎಷ್ಟು ಡೆನ್ಸ್ ಮಾಡ್ತಿರಲ್ರಿ, ಹಂಗ ನೀವು ಜೇನು ಸಾಕಾಣಿಕೆ ಮಾಡ್ಬೇಕ್ರಿ ಸರ್. ಜೇನು ಸಾಕಾಣಿಕೆ ಮಾಡಿದ್ರೆ ಪಾಲಿನೇಷನ್ ಆಗುತ್ತಾರೆ ಸರ್, ಪಾಲಿನೇಷನ್ ಆಗೋದ್ರಿಂದ ನಿಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ. ಅದು 700 ಆಗತ್ತರಿ. ಮತ್ತೆ ಇಲ್ಲಿ ಜೇನು ಮಾರಿದ್ರೆ ಈಗ 180-200 rupees ಲೀಟರ್ ಜೇನ್ ಐತ್ರಿ ಸರ್, ಅದೊಂದು ಅಡಿಷನಲ್ ಆಯ್ತು, ಅಡಿಷನಲ್ ಆಗತ್ತರಿ. ಅವೆಲ್ಲ ಮಾಡ್ಕೋತ ಹೋಗೋದ್ರಿ, ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಒಂದ್ ಏನಾರ ಕೈ ಕೊಡ್ತಂದ್ರೆ ವರ್ಷವಿಡೀ ನೀವು ಇದನ್ನೇ ಆಗ್ಬೇಕು. ಈಗ ನನ್ನಲ್ಲಿ ಹೆಂಗಾಗಿದೆ ಅಂತಂದ್ರೆ ಸರ್, ನಾನು ನಿಯರ್ ಟು 27 fruits ತಕೀನ್ರಿ. ಸಮ್ ಫ್ರೂಟ್ಸ್ ನಾನು ಮನಿ ಪ್ರಪೋಸ್ 10-10 ಹಾಕಿನ್ರಿ. ಈಗ ನಾನು ಮೇಜರ್ ಫ್ರೂಟ್ಸ್ ಬಂದು ಹನುಮಾನ್ ಫಲ ಐತ್ರಿ, ಸೀತಾಫಲ ಐತಿ, ನೆರಳೆ ಐತಿ, ಹುಣಸೆ ಐತಿ, ನುಗ್ಗೆ ಐತ್ರಿ ಸರ್. ನುಗ್ಗೆ ನಾ ಬರೇ ಬೀಜ ಮಾರ್ತೇನೆ ಸರ್, ಕಾಯಿ ಮಾರಂಗಿಲ್ಲ. ಬೀಜದಿಂದ ಏನಾಗುತ್ತೆ ಸರ್, 3,000 rupees kg ಬೀಜ ಬೀಜ ಐತ್ರಿ. ಒಂದ್ 50 ಗಿಡದಿಂದ ನನಗೆ ಏನಿಲ್ಲ ಅಂದ್ರೆ 50 ಕೆಜಿ ಬೀಜ ಸಿಗ್ತದೆ ಸರ್. ಒಂದ್ ಬೀಜ ಬರ್ಬೇಕಂದ್ರೆ ಸರ್ ಒಂದ್ ಇದ್ರಾಗ ಒಂದ್ ನುಗ್ಗಿಯೊಳಗೆ ಒಂದ್ ಗಿಡಕ್ಕೆ ಒಂದ್ ಕೆಜಿ ಅಷ್ಟೇ ಜಾಸ್ತಿ ಸಿಗಂಗಿಲ್ಲ. ಯಾಕೆ ಬರಂಗಿಲ್ಲ, ಬಹಳ ವೇಟ್ ಇರಂಗಿಲ್ರಿ, ವೇಟ್ಲೆಸ್ ಇದ್ದಿರ್ತಾವ. 1 ಕೆಜಿ 2 ಕೆಜಿ 3 ಕೆಜಿ ಮ್ಯಾಕ್ಸಿಮಮ್ ರೀ ಇಷ್ಟು ಸಿಗುತ್ತೆ. ರೈತರು ಏನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಮಾರ್ಕೆಟ್ ಇರಂಗಿಲ್ರಿ, ಅವರು ಏನ್ ನಮ್ಮಂತರ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ. ಅವ್ರ ಕಡೆ ಬೀಜ ಇತ್ತಂದ್ರೆ ನಾವು 1500 ರೂಪಾಯಿ ಕೆಜಿ ತಗೋತೇವ್ರಿ, ತಗೊಂಡ ಕೇಸಿ ನಾವು ರೈತರಿಗೆ ಕೊಡ್ತೇವ್ರಿ. ನಾವು ನಮ್ದ ಇದು ನೋಡ್ಬೇಕಾಗತ್ತೆ, ಖರ್ಚು ನೋಡ್ಬೇಕಾಗತ್ತೆ. ಹಂಗ ಯಾರು ಇದ್ರತಂದ್ರ ವೆರೈಟಿ ಓಡಿಸಿ ಬರ್ತದ್ರಿ, ಪಿಕೆಎಂ ಬರ್ತದ, ಇನ್ನೊಂದು ಗುಡಮ್ ಅಂತಂದು ಬಂದದ್ರಿ, ಅಂತವ್ ಚೆನ್ನ ಚೆನ್ನಾಗಿ ವೆರೈಟಿ ಇದ್ದಿದ್ದು ರೈತರು ಮಾಡ್ತಿದ್ರೆ ನಾವು ಬಾಯ್ಬೇಕನ್ನ ತಗೋತೇವ್ರಿ ಸರ್. ಬೀಜ ತಗೋತೇವಿ ನಾವು, ಕಾಯಿ ತಗೊಳಂಗ, ಕಾಯಿದ ಮಾರ್ಕೆಟ್ ಬೇಕಂದ್ರೆ ನಾವು ತಿಳಿಸ್ಕೊಡ್ತೇವ್ರಿ. ದುನಿಯಾದ ಇದ್ರಿ, ಈಗ ಹೋದರ್ಸ ನಮ್ಮ ಅಕ್ಟೋಬರ್ನಾಗ ರೀ 110 ರೂಪಾಯಿ ಕೆಜಿ ನುಗ್ಗಿ ಹೋಗಿದ್ರಿ ಬಳ್ಳಾರಿಯಲ್ಲಿ ರೀ ಸರ್. ಈಗ ಇಷ್ಟು ವರ್ಷದಲ್ಲಿ ತಾವು ಏನು ಇದನ್ನ ಡೆವಲಪ್ ಮಾಡಿದ್ರಿ, ಇದನ್ನ ನೋಡಿ ಸುತ್ತಮುತ್ತಲಿನ ರೈತರು ತಮ್ಮಿಂದ ಸ್ಫೂರ್ತಿ ತಗೊಂಡು ಯಾರಾದ್ರೂ ಹಿಂಗ್ ಮಾಡಿ ಇಲ್ಲ ನೀವು ಹೇಳೋದು ಕರೆಕ್ಟ್ ಅದ ಅಂತ ಹೇಳಿ ಮಾಡ್ಕೊಂಡವ್ರ ಅದಾರ, ಹೆಂಗ ಅವರಿಗೆ ಮಾರ್ಗದರ್ಶನ ನೀವು ಮಾಡ್ತಾ ಇದ್ದೀರಾ? ಬಹಳ ಮಂದಿ ಇದ್ದಾರೆ ಸರ್. ಇಲ್ಲಿ ತಿಕೋಟದಲ್ಲಿ ರಾಮನ ಮೇಟಿಗೂಡ ತಂದಿದ್ದಾರೆ, ಅಥಣಿಯಲ್ಲಿ ಬಾಹುಬಲಿ ತಂದಿದ್ದಾರೆ, ಇಲ್ಲಿ ಬಿಳಿಗೆಯಲ್ಲಿ ಅಂತಂದ್ರೆ ನನ್ನ ನೋಡಿಕಿಸಿದ 3-4 ಮಂದಿ ಡೆವಲಪ್ ಆಗಿದ್ದಾರೆ ಸರ್. ಟಿಲ್ ಟುಡೇ ಈಗ ನಾನು 7,000 ಎಕರೆ ನಾನು ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ, 7,000 ಎಕರೆ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೇನೆ. 7,000 ಕನ್ಸಲ್ಟೆನ್ಸಿ ಬಾಯಿಲೆ ಹೇಳುದು ಅಷ್ಟೇ ಸುಲಭ ಐತ್ರಿ, ಬಟ್ ಮಾಡೋದು ಬಹಳ ಡಿಫಿಕಲ್ಟ್, ಬಹಳ ಕಷ್ಟ, ಮತ್ತೆ ಬಹಳ ಸವಾಲಿಂದ ಸವಾಲಿಂದ ಐತ್ರಿ. ಮತ್ತೆ ನಾನು ಮಾಡ್ತಾ ಇದ್ದೆ ಸರ್ ಕೆಮಿಕಲ್ ಮುಕ್ತ ಮಾಡ್ಬೇಕಂದ್ ಮಾಡ್ತಾ ಇದ್ದೇನೆ. ನಾ ಯಾರಾದ್ರೂ ನನ್ ಎಷ್ಟೋ ಮಂದಿ ಚಾಲೆಂಜ್ ಮಾಡಿದ್ರು ಸರ್ ಕೆಮಿಕಲ್ ಇಲ್ಲಾರ್ದ ನಮ್ಮಲ್ಲಿ ಬೆಳೆ ಬರಂಗಿಲ್ಲ ತಂದ್ರೆ, ನಾನು ಅದನ್ನ ನನ್ನ ಕೈಯಾರೆ ಫರ್ಟಿಲೈಸರ್ ಕೊಟ್ಟು ಅಂದ್ರೆ ಬಯೋ ಫರ್ಟಿಲೈಸರ್ ಕೊಟ್ಟು ಟ್ರಾಕೋಡರ್ಮಾ ಸೋಡಮಾನಸ್ ನನ್ನ ಕೈಯಾರೆ 1,000 ಲೀಟರ್ಸ್ ಗಟ್ಲೆ ಕೊಟ್ಟು ಕಿಸಿ ಬೆಳೆಸಿದ್ದೀನಿ. ಅವ್ರು ಬೆಳೆದ ನಂತರ ನನ್ಗೆ ದುಡ್ಡು ಕೊಟ್ಟಿದ್ದಾರೆ, 1,000 ಇದು ಇದ್ದಾರೆ ನನ್ನ ಕಡೆ ರೈತರು. ಈ ತರ ರೈತರು ಅದಾರಲ್ರಿ ಸರ್, ಈಗ ಆರ್ಗ್ಯಾನಿಕ್ ಮಾಡೋರು ಆರ್ಗ್ಯಾನಿಕ್, ಮತ್ತೆ ಇನ್ನು ಮುಂದೆ ಆರ್ಗ್ಯಾನಿಕ್ ಕಿಮ್ಮತ್ನು ಜಾಸ್ತಿ ಬರುತ್ತೆ ಸರ್. ಈಗ ನಮ್ಮ ಸಿಟಿಯಲ್ಲಿ ಬರೀ ಆರ್ಗ್ಯಾನಿಕ್ ಕೇಳ್ತಾ ಇದ್ದಾರೆ, ಅದರಿಂದ ರೈತರಿಗೆ ಏನ್ ಹೇಳಿದ್ರಿ, ಕೆಮಿಕಲ್ ಕಮ್ಮಿ ಮಾಡ್ರಿ, ಆರ್ಗ್ಯಾನಿಕ್ ಹಾಕೋರಿ, ಯಾವುದೇ ಬೇಕಾದ್ರೆ ಆರ್ಗ್ಯಾನಿಕ್. ಅದೇ ತರ ನಾವ್ ಏನೈತಿ ಮನೆಯಾಗೆ ಐತ್ರಿ, ಬಟ್ ರೈತರಿಗೆ ಪೇಷನ್ಸ್ ಇಲ್ರಿ ಸರ್. ಈಗ ರೈತರದಿಂದ ಸಾವುಕರ್ ಆಗ್ಲಕತ್ತದ ಫರ್ಟಿಲೈಸರ್ ಅಂಗಡಿದವ್ರಿ, ಅಲ್ಲಿದ್ದ ಬ್ರೋಕರ್ಸ್ ರೀ, ರೈತರು ಹಂಗೆ ಉಳಿದಿದ್ದಾನ್ರಿ. ನನ್ನ ಅನ್ನೋದೇನ್ರಿ, ರೈತರು ಬ್ರೋಕರ್ನು ಬೇಡ, ಓನ್ ಸ್ಟಾಲ್ ತೆಗಿಬೇಕು, ಇಲ್ಲಾಂದ್ರೆ ಓನ್ ಮಾರ್ಕೆಟ್ ಹುಡಿಬೇಕು, ಮತ್ತೆ ಓನ್ ಫರ್ಟಿಲೈಸರ್ ರೆಡಿ ಮಾಡ್ಬೇಕ್ರಿ. ನಂದು ಅಷ್ಟೇ ಉದ್ದೇಶ ರೀ, ರೈತರು ಬೇರೆ ಏನಿಲ್ರಿ. ಆರ್ಗ್ಯಾನಿಕ್ ಒಳಗೂ ನಾವು ದ್ರಾಕ್ಷಿ ಬೆಳಿಬಹುದ್ರಿ ಸರ್. ಏನ್ ಟ್ರಾಫಿಕ್ ಟೈಮಿಗೆ ಕ್ಲೈಮೇಟ್ ಚೇಂಜ್ ಆದಂತರ ಆ ಟೈಮಿಗೆ ಸ್ವಲ್ಪ ಸಮ್ ಪೆಸ್ಟಿಸೈಡ್ಸ್ ನು ಅಲೌಡ್ ಮಾಡಿದ್ದಾರೆ ನಮ್ ಗೌರ್ಮೆಂಟ್, ಸಮ್ ಪೆಸ್ಟಿಸೈಡ್ಸ್ ಅದ್ರ ಅದನ್ನ ಅಲೌಡ್ ಐತ್ರಿ, ಅಂತ ಹೊಡಿರಲ್ರಿ. ಬಟ್ ಅದು ಇಲ್ರಿ, ಅವ್ರು ಮೇಸ್ತ್ರಿ ಇಟ್ಕೊಂಡಿರ್ತಾರೆ, ಮೇಸ್ತ್ರಿ ಕನ್ಸಲ್ಟೆನ್ಸಿ ಕೊಡ್ಬೇಕ್ರಿ. ಬಟ್ ನಾನು ಮೇಸ್ತ್ರಿ ಇಟ್ಕೋರೆ ಅಂತ ಹೇಳ್ತೀನಿ, ಯಾವ ತರ ಇಟ್ಕೋರಿ ಅಂದ್ರೆ ಅವ್ರು ವೆಲ್ ಎಜುಕೇಟೆಡ್ ಇರ್ಬೇಕು. ಅನ್ ವರ್ಷಿಗೊಮ್ಮೆ ನೀವು ಮನ್ನ ಮತ್ತೆ ನೀರ್ ಚೆಕ್ ಮಾಡ್ಕೋರಿ, ಅದು ಚೆಕ್ ಮಾಡೋದ್ರಿಂದ ನಮ್ಮ ಶರೀರನಲ್ಲಿ ರಕ್ತ ಹೆಂಗ್ ಚೆಕ್ ಮಾಡ್ತೀವಲ್ರಿ, ಹಂಗ ನಮ್ಗೆ ಏನ್ ಕಮ್ಮಿ ಐತಿ ಅನ್ನೋದು ಅಲ್ಲಿ ಜಲ್ದಿ ಗೊತ್ತಾಗತ್ತೆ. ಅದರಿಂದ ನಾವು ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗತ್ತೆ. ಈಗ ಶುರು ಮಾಡುವಂತಹ ಒಂದು ಸಂದರ್ಭದೊಳಗ, ಈಗೇನು ತಾವು ಕೃಷಿ ಚಾಲೂ ಮಾಡಿದ್ರಿ, ಆ ಸಂದರ್ಭದೊಳಗ ಇಂಥ ಒಂದು ಪಿಕ್ಚರ್ ಇತ್ತ, ಮುಂದೆ ಹಿಂಗ್ ಬದಲಾವಣೆ ಆಗಬಹುದು, ಹಿಂಗ್ ನಾನು ಸಾಧನೆ ಮಾಡಬಹುದು ಅನ್ನುವಂಥದ್ದು ನಿಮ್ಗೆ ಅದ್ ಖಾತ್ರಿ ಇತ್ತ? ಆಯ್ತ್ರಿ, 100% ಇತ್ತು ಸರ್. ಯಾಕಿತ್ತಂದ್ರೆ ಸರ್, ಆಲ್ರೆಡಿ ಬಿಫೋರ್ 4 ಇಯರ್ಸ್ ನಾನು ಅಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ, ಅದರಿಂದ ನಾನು ಚಾಲೆಂಜ್ ತಗೊಂಡು ಮಾಡಿದ್ದೀನಿ ಸರ್. ಚಾಲೆಂಜ್ ತಗೊಂಡು ಮಾಡಿಕೊಂಡು 1 ಎಕರೆಯಲ್ಲಿ ನಾನು 50-60 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನನ್ ಚಾಲೆಂಜ್ ಇಲ್ಲಾರ್ದೆ ಯಾರು ಮಾಡಂಗಿಲ್ಲ. ನನ್ಗೆ ಚಾಲೆಂಜ್ ಇತ್ರಿ, ಆತರ ಚಾಲೆಂಜ್ ಮಾಡಿನ್ರಿ, ಮಾಡಿ ತೋರಿಸಿನ್ರಿ. ಮತ್ತ ಅಷ್ಟು 1 ಎಕರೆ ಒಳಗೆ ನಾನು 30-35 ಲಕ್ಷ ರೂಪಾಯಿ ತೆಗಿತೀನಿ ಅಂದ್ರೂ ಚಾಲೆಂಜ್ ಐತ್ರಿ. ಮತ್ತ ಕಣ್ಣಿಗೂ ರೈತರಿಗೆ ಕಾಣಿಸ್ಲಕತ್ತದ. ಯಾಕೆ ಕಾಣಿಸ್ಲಕತ್ತದ ಅಂದ್ರೆ, ಇದೇ 5 ಇಯರ್ಸ್ ಬ್ಯಾಕ್ ನಮ್ಗೆ ಇರ್ಲಾಕ್ ಮನಿನೂ ಇದ್ದಿತ್ತಿಲ್ರಿ. ಎಕ್ಸಾಂಪಲ್ ಹೇಳ್ಬೇಕು, 5 ಇಯರ್ಸ್ ಬ್ಯಾಕ್ ನಮ್ಗೆ ಇರ್ಲಾಕ್ ಮನಿನೇ ಇದ್ದಿತ್ತಿಲ್ರಿ. ನಮ್ಮ ಫಾದರ್ ಕ್ಯಾನ್ಸರ್ ಬಂದ್ ತಿಳ್ಕೊಂಡ್ರಿ, 25 ಲಕ್ಷ ರೂಪಾಯಿ ಅವ್ರಿಗೆ ಹಾಕಿದ್ರಿ ಸರ್. ನಮ್ಮ ಮದರ್ನು ಸೈಕಿಸ್ಟ್ರಿಕ್, ಅದನ್ನ ನೋಡಿ ಸೈಕಿಸ್ಟ್ರಿಕ್ ಅದ್ರಿ, ಅವ್ರಿಗೂ 7-8 ಲಕ್ಷ ರೂಪಾಯಿ ಹಾಕಿದ್ರಿ. ನಮ್ಮ ಬ್ರದರ್ ಆಕ್ಸಿಡೆಂಟ್ ಆಗಿ ತಿಳ್ಕೊಂಡ್ರಿ, ಎಲ್ಲ ಜೀರೋ ರೀ, 30-35 ಲಕ್ಷ ರೂಪಾಯಿ ಬ್ಯಾಂಕಿಂದ ಲೋನ್ ರೀ, ಜೀರೋದಾಗ ಇದ್ದೀವ್ರಿ ಸರ್. ನಾವು ಜೀರೋ ಯಾಕೆ ಮೈನಸ್ ದಾಗ ಇದ್ರಿ? ಮೈನಸ್ ರೀ, ಫುಲ್ಲಿ ಮೈನಸ್ ರೀ ಸರ್. ಇನ್ನಾದ್ರೂ ಏನಾದ್ರೂ ಮೈನಸ್ನಾಗೆ ಇದ್ರಿ. ಏನ್ ನಾನು ಸ್ಟಾರ್ಟಿಂಗ್ ಮಾಡಿದಲ್ರಿ, ಈಗ ನಾವು ಪ್ಲಸ್ ನೇ ಆಗಿದೇವ್ರಿ ಸರ್, ಪೂರ್ಣ ಪ್ಲಸ್ ನೇ ಆಗಿದೆ. ಈಗ ನಮ್ಮ 3 ಮಂದಿ ನಮ್ಮ 2 ಬ್ರದರ್ ಎಕ್ಸ್ಪೈರ್ ಅದಲ್ರಿ, ಅವ್ರಿಗೂ ಒಂದು 10 ಲಕ್ಷ ರೂಪಾಯಿ ಮನಿ ಕಟ್ಕೊಟ್ಟಿನ್ರಿ. ನಮ್ಮ ಬ್ರದರ್ ನಡುವಿನ ಬ್ರದರ್ ಅದಾರೆ, ಅವ್ರಿಗೂ ಈಗ ಕಟ್ಲಕತ್ತೇವ್ ರೀಸೆಂಟ್ ರೀ. ನಂದು ಏನಿಲ್ಲ, 30-35 ಲಕ್ಷ ರೂಪಾಯಿ ಫಾರ್ಮ್ ಹೌಸ್ ಐತ್ರಿ, ಅಲ್ಲಿ ಎಲ್ಲ ಡೆವಲಪ್ ಮಾಡೇವ್ರಿ. ಇದು ಎಲ್ಲ ಓನ್ಲಿ ಫಾರ್ ಇನ್ ಕೃಷಿದಿಂದ್ರಿ. ಕೃಷಿ ಯಾಕೆ ರೈತರಿಗೆ ಆಗಂಗಿಲ್ಲ ಅಂತಂದ್ರೆ, ಎಜುಕೇಟೆಡ್ ಇದ್ದಾವ ಏನ್ ಮಾಡ್ಲಕತ್ತಾನ, ನೌಕರಿ ಮಾಡ್ಲಕತ್ತಾನ. ಅನ್ ಎಜುಕೇಟೆಡ್ ಇದ್ದಾವ ಏನದಲ್ರಿ, ಕೃಷಿದಾಗ ಅದನ್ರಿ. ಅದ್ರ ಬಗ್ಗೆ ಅನುಭವ ಇಲ್ರಿ, ಅನುಭವ ಇಲ್ಲಾರ್ದ ಏನ್ ಬೇಕಾದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಬೇಕಂತಂದ್ರೆ ಫೇಲ್ಯೂರ್ ಆಗವ್ರಿ. ಅದಕ್ಕಾರ ಕಲ್ತವ್ರ ಏನೈತಲ್ರಿ,